ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ, ಉಟ್ಟಿರೋ ಲಂಗ ಹುಲಿ ಚರುಮ, ಉಟ್ಟಿರೋ ಲಂಗ ಹುಲಿ ಚರುಮ ಚಾಮುಂಡಿ, ಬೆಟ್ಟ ಬಿಟ್ಟಿಳಿಯೋ ಸಡಗಾರ. ಓ ಬಾಪ, ಅದೇನವ ಅಷ್ಟೊಂದು ಇಂಪಾಗಿ ಆಡ್ತಾ ಇದೆಯಲ್ಲ, ಒಳ್ಳೆ ಮಗುಲೆಲ್ಲ ಇದ್ದಿದ್ದ ಏನ್ ಕಾಣಿಸ್ತದೆ ಕಮಲಕ್ಕ? ಏ ಮೊನ್ನೆ ತಾನೇ ದಸರಾ ಮುಗಿತಲ್ಲ, ದಸರಾ ನೋಡಕ್ ಹೋಗಿದ್ವಲ್ಲ ಚಂದ್ರಣ್ಣ, ಇನ್ನು ಅದೇ ಗುಂಗ್ನಲ್ಲಿದ್ನ ಹಂಗೆ ಒಸಿ. ಇಲ್ಲಿ ನೋಡಿ ಇಲ್ಲಿ ಏನ್ ಅರಿತಾವ್ನಿ ಅಂತ. ಅದೇನೋ ಹಬ್ಬಕ್ಕೆ ಅಂತ ಅನ್ಕೊಂಡು ಹಬ್ಬ ಆದ್ಮೇಲೂ ಅದೇನೋ ಮೆಹಂದಿ ಅರ್ದಂಗ ಅರಿತಾ ಇದಲ್ಲವ, ಅದೇನಾದ್ರು ಮೆಹಂದಿ ಅಂತ ಕೈಗ ಹಾಕೊಂಬಿಟ್ಯಾ? ಅಮ್ಮ ತಿನ್ನೆಲ್ಗ ಕಳದವ ಅದ, ಅದು ಗಿಡಕ್ ಹಾಕಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೇವಿನ ಸೊಪ್ಪು ಸೇರ್ಸ್ಬಿಟ್ಟು ಅರಿತಾ ಇದೀನಿ. ಏನಾದ್ರು ತಿಂದಿಯಾ? ಅಯ್ಯೋ ತಿನ್ನಕ್ ಆದದವ ಅದ, ಅದೇನ ಗಿಡಕ್ ಅಂತಂದೆ ನಾನು ಹೊಟ್ಟೆಗ ಹಾಕೊಂಡ್ರೆ ಏನು ಪಟಕನ್ ಪ್ರಾಣ ಹೋಗ್ಬಿಟ್ರೆ? ಪ್ರಾಣ ಹೋಗಕ್ಕಿಲ್ಲ, ಹೊಟ್ಟೆಲಿರೋ ಹುಳ ಎಲ್ಲ ಸಾಯ್ತಾವ್ ಕಂಡ್ಬಿಡು. ಅಲ್ಲಕವ ತಾಯಿ ಹುಳ ಅಂತ ಇರ್ತದಲ್ಲ, ಅದೇನಾರು ಅದಕ್ ತಲುಪ್ಬಿಟ್ರೆ ನಮ್ಗ್ ಗೊಟಕ್ ಅಂದ ಇನ್ನೇನಾದದು? ಅದ್ಯಾಕೆ ಬರೀ ಸಾಯೋ ಮಾತಾಡ್ತೀಯ? ಏನಾರು ಸ್ವಲ್ಪ ಶುಭವಾಗಿ ಮಾತಾಡು. ಹ್ಮ್ ಬಿಡು, ನನ್ ಜೊತೆಗೆ ನಮ್ ಏಮಣ್ಣು ಬಂದವನೆ. ಬಂದೇರಪ್ಪ, ಕೈ ತಳ್ಕೊಂಡ್ ಬತ್ತೀನಿ. ಅಲ್ಲ ಕೈ ತೊಳ್ಕೊಂಡು ನಮಗ್ ಕೈ ತೊಳ್ಕೊಳಕ್ ಕೇಳ್ತಿಲ್ಲ ಕಮಲಕ್ಕ, ಅಂದ್ರೆ ಕೈ ತೊಳ್ಕೊ ಬರ್ತೀನಿ ಅಂದ್ರೆ ಏನಿದು? ಕೈ ಎಲ್ಲ ಖಾರ ಕಣ್ಣ, ಕೈ ತೊಳ್ಕೊ ಬಂದೆ ಏನಾರು ಕೊಟ್ಟ ಅನ್ನಂಗ ಆಯ್ತು. ಕೊಟ್ಟೆ ನತ್ಕೇನಂತೆ? ಅಯ್ಯೋ ನಮ್ ಏಮಣ್ಣನ ಕತೆ ಯಾಕೆ ಹೇಳಿ? ಕೊಟ್ಟಯ ಉಣ್ಲಿಯಾ, ಏನ್ ಮಾಡಿದಯ್ಯ ಬೆಂತ? ಇದೇ ಇವನ್ ಬಾಯಿ ಮಾತುಕವ. ಈ ಪಕ್ಷ ಇತ್ತಲ್ಲವ, ಈ ಪಕ್ಷದಲ್ಲಿ ಮನ್ ಮನೆಗ್ ಹೋಗ್ಬಿಟ್ಟು, ಅಂದ್ರೆ ಮನ್ ಮನೆಗೆ ಅಂದ್ರೆ ಮುಖವ ಹೋಗ್ಬಿಟ್ಟು ಒಟ್ಟ ಬಿರಿಯಂಗ್ ತಿನ್ಬಿಟ್ಟು ಗುಂಡಿ ಬಿಚ್ಚೋದಂಗ್ ಉಂಡ್ಕೊಂಬಂದವನ್ ನೋಡು ಸರ್. ಹೊಟ್ಟೆ ದಪ್ಪ ಆಗೋಯ್ತಲ್ಲ, ಏನ್ ಮಾಡೋದು ಚಂದ್ರಣ್ಣ? ಈ ಪಕ್ಷಕ್ಕೆ ಅಂತ ತಗೊಂಡಿದ್ ಶರ್ಟ್ ಇದು, ಹಾಗ ತಗೊಳ್ಳನಾಗ ಸರಿಯಾಗಿತ್ತು, ಪಕ್ಷ ಮುಗಿಯೋಷ್ಟ್ರಲ್ಲಿ ಹಿಂಗೆ ಗುಂಡಿ ಬಿಚ್ಕೊಳಂಗ ಆಗ್ಬಿಟ್ಟೈತೆ. ಇನ್ನು ಪಕ್ಷದ ಊಟ ಇಲ್ವಲ್ಲ ಸರ್ ಆಯ್ತು. ಇರು ಕಮಲಕ್ಕ, ನೀನು ಏಮಣ್ಣ ಇನ್ನೊಂದ್ ಸರಿ ಶರ್ಟ್ ತಗೊಳಕ್ ಹೋಯ್ತಿಯಲ್ಲಪ್ಪ ನೀನು, ಈ ಯಾಣದ್ರ ಅಗಲ ಆಯ್ತದೆ ಹಾಕಂಡ್ರೆ ಸರ್ ಹೋಯ್ತದೆ ಅಂತಿದ್ರೆ ಎಲಾಸ್ಟಿಕ್ ಅಂತಾರಲ್ಲಪ್ಪ ಆತರದ ಹಾಕಂಬಿಡು ನೀನು. ಅಯ್ಯೋ ಈಗ ಹೋಗಿ ಜಮೀನಿಗೆ ನಿಂತ್ಕೊಂಡ್ರೆ ಇನ್ನು ಶರ್ಟ್ ಎಲ್ಲ ಇನ್ನೊಮ್ಮೆ ನಮ್ಗೆ ಪೂರ್ತಿ ದೊಗ್ಳನೆ ಆಯ್ತವೆ. ಈಗ ಅದೇನ್ ಕಮಲಕ್ಕ ಅರಿತಾದಲ್ಲ ಸ್ವಲ್ಪ, ಅದೇನಂತ ಹೊಸಿ ಕೇಳವ ನನ್ಗೆ ನಿಂತ್ಕೊಳಕ್ ಆಗದೆ ಅದಕ್ಕೆ ಹಿಂದಕ್ಕೆ ಹೋಗಿದ್ ನಾನು. ಮೂಗ್ ಕೆಟ್ಟೋಗಿದ್ದಪ್ಪ, ಹೊಟ್ಟ ಕೆಟ್ಟೋಗದೇನೋ ಸರಿ, ಮೂಗು ಕೆಟ್ಟೋಗದಲ್ಲ ನಿನಗೆ. ಅದು ಬೆಳ್ಳುಳ್ಳಿ ವಾಸನೆ ಗಮ್ ಅಂತ ಇತ್ತಲ್ಲ, ಏನೋ ಮಸಾಲೆ ಅರಿತಿದೀನಿ ಅನ್ಕೊಂಡಿರ್ಬೇಕು. ಇರವ ನಮ್ ಸುಬ್ಬಣ್ಣು ಈ ಕಡೆ ಬತ್ತವನ. ಸುಬ್ಬಣ್ಣ ಬಪ್ಪ, ಏಮಣ್ಣು ಕರ್ಕೊಂಡ್ ಬಂದೀನಿ, ಅದೇನ ಆ ಕಡೆ ಬಿರ್ ಬಿರ್ ಹೋಯ್ತಾ ಇದ್ದ? ಅಲ್ಲಪ್ಪ ನೀನ್ ಬಂದಿರೋದೇನ ಸರಿ, ಇದೇನಿದು ಅಪರೂಪ ದರ್ಶನ? ಏಮಣ್ಣ ಎಲ್ಲಿ ಹೋಗಿದ್ದ ಇಷ್ಟು ವರ್ಷ? ಅಯ್ಯ ನೋಡು ಏಮಣ್ಣ ಅವನ್ ಸುತ್ತು ದಪ್ಪ ಆಗ್ಬಿಟ್ಟಿಲ್ವ? ಓ ಅದಕ್ಕೆ ಹೋಗಿದ್ನ ದಪ್ಪ? ದಪ್ಪ ಅಲ್ಲ ಸುಬ್ಬಣ್ಣ, ಈಗ ಈ ಎಲ್ಲೋಗಿದ್ದ ಅಂದ್ರೆ ಏನ್ ಹೇಳಿದ್ರಪ್ಪ? ಈಗ ಮಾರ್ಲಾಮಿ ಹಬ್ಬದಲ್ಲಿ ಒಂದು ದಿನಕ್ಕೂ ಬಿಡುವಿರಕ್ಕಿಲ್ಲ, ಎಲ್ಲಾ ಊರಲ್ಲೂ ಒಂದೇ ಸರಿ ಹಬ್ಬ, ಎಲ್ಲಾ ಮನೆಯಲ್ಲೂ ಒಂದೇ ಸರಿ ಹಬ್ಬ, ಎಲ್ಗ್ ಹೋಗೋದು ಎಲ್ಗ್ ಬಿಡೋದು ಅನ್ನಾಗುತ್ತದೆ, ಮತ್ತೆ ನಾವು ಮಾಡ್ಬೇಕು. ಈಗ ಹೋಗಕ್ಕಾಯ್ತದೆ ಊರ್ ಬಿಟ್ಟು, ಹಿಂಗೆ ಊರೂರು ತಿರುಗ್ತಾ ಇರು, ಅಲ್ಲಿ ಇಲ್ಲಿ ತಿನ್ಕೊಂಡು ನಿನ್ ಜಮೀನಾಗೆ ಹುಳಗಳು ಕಾಯ್ಕೊಂಡಿರ್ತಾವೆ. ನಾನು ಅದನ್ನೇ ಹೇಳಕ್ ಕೇಳೋನಿಲ್ಲ ಕೇಳೋನಿಲ್ಲ ತಿಂದಾಕೊಳವ ಅಂತ ಅವು ತಿಂದ. ನಾನು ಅದನ್ನೇ ಹೇಳಕ್ ಬಂದೆ, ಈ ದಸರಾ ಅದು ಇದು ಪಕ್ಷ ಮಾರ್ಲಾಮಿ ಅನ್ಕೊಂಡು ಎಲ್ಲಾ ಕಡೆ ಹೋಗೋದು, ನಮ್ಮನೆ ಹಬ್ಬ ಮುಗಿಸೋಷ್ಟು ಜಮೀನ್ ಕಡೆ ಹೋಗಿ ನೋಡಕ್ ಆಗ್ಲಿಲ್ವಾ? ಅವಕ್ಕೂ ಹಬ್ಬ ನಮ್ಗೆ. ಈಗ ನಮ್ಮ ಇದಕ್ ಹಾಕಿದ್ನ ಮೆಣಸಿನ ಗಿಡ ಹಾಕಿದ್ನ ಹುಳ ಹತ್ಬಿಡವೆ. ನೋಡು ಸುಬ್ಬಣ್ಣ ಇನ್ನೊಂದ್ ದಿವಸ ಹೇಳ್ಬಿಡ್ತೀನಿ ಆ ಗಿಡದ ಬಗ್ಗೆ ಹೇಳ. ಆಮೇಲೆ ಈ ನಮ್ ಏಮಣ್ಣ ಏನ್ ಮಾಡ್ದ, ಮೈಸೂರ್ ಪೇಟೆ ದಿಕ್ ಹೋಗಿದ್ನಲ್ಲಪ್ಪ, ಈ ದೊಡ್ಡ ದೊಡ್ಡ ಶೋರೂಮ್ಗಳು ಅಂತ ಇರ್ತದಲ್ಲಪ್ಪ, ಏನ್ ಫಳ ಫಳ ಅಂತ ಹೊಳಿತಾರ ಗಾಡಿಗಳು ಸ್ಕೂಟರ್ಗಳು ಅದಿರ್ತದಲ್ಲಪ್ಪ, ಅದನ್ನೆಲ್ಲ ನೋಡ್ಬಿಟ್ಟು ಒಂದ್ ಹೊಸ ಕುಟಿ ಕುಟಿ ತಗೊಂಬಿಟ್ಟನೆ. ಕುಟಿ ಕುಟಿ ತಕೊಂಬಿಟ್ಟಮ್ಮ, ಏನ್ ಖರ್ ಖರ್ ಮನೆಗೆ ಏನ ತಗ, ಏನ್ ಜುಮ್ಮನ್ ಹೋಯ್ತಾನೆ. ಪೂಜೆ ದಿನ ಬಾಳೆಕಂದು ಎಲ್ಲ ಕಟ್ಕೊಂಡು ಹೋಯ್ತಾ ಇದ್ದ. ಅಯ್ಯೋ ಅದ ಹೊಸದೇನಲ್ಲ ಕಂಕಮ್ಲಕ, ಅದು

ಸುರಕ್ಷಿತ ಕೀಟನಾಶಕ ಸುಮ್ನೆ ನೀನು ಸಂಬಂಧ ಇಲ್ಲ ನೀವು ಮಾತಾಡ್ತಿದ್ರಲ್ಲ ಏನ್ ಹೇಳೋರು ಹೊಸದಾಗಿ ಅಂತ ಕೇಳ್ತಾರೆ ಚಂದ್ರಣ್ಣ ಕೇಳ್ತಾವಿಲ್ಲ ನಮ್ಮ ಯಮಣ ಬಹಳ ಬುದ್ಧಿವಂತ ಮಾತಾಡೋರೆಲ್ಲ ಮಾತಾಡ್ಲಿ ಬಾಯಿಗೆ ಬಂದಂಗೆ ನಾನೇನ್ ಹೇಳ್ಬೇಕು ಅದನ್ನ ಅವನು ಕೊನೆಯಲ್ಲಿ ಹೇಳ್ತೀನಿ ಕೊನೆಯಲ್ಲಿ ಹೇಳ್ತೀನಿ ಒಂದಿನ ಏನ್ ಮಾಡ್ದ ಹೇಳು ಏನು ಹೇಳಲೇ ಇಲ್ಲ ಅದು ಅವನ್ ಹೇಳಕ್ ಏನು ಉಳ್ದ ಇಲ್ಲ ಅಂತ ಎದ್ದೋದ ಅದೆಲ್ಲ ಕೊನೆಗೆ ಏನ್ ಗೊತ್ತಾ ಏನು ಅಂತ ಕೇಳಿದ್ಕ ನಾನುವೆ ಅದೆಲ್ಲ ಸಸ್ಪೆನ್ಸ್ ಕಣೆಯ ಹಂಗೆಲ್ಲ ಹೇಳ್ಬಾರ್ದು ಅಂದ್ಬಿಟ್ಟು ಈಗ ನೀನ್ ಅವತ್ತು ಬಂದಿದ್ಯೋ ಇಲ್ವೋ ಎಲ್ಲ ಬಂದಿದ್ದೆ ಚಂದ್ರಣ್ಣನ್ಗಾದ್ರೆ ಒಂದ್ ಸ್ವಲ್ಪ ಹಾಡು ಗೀಡು ಆಡ್ಕೊಂಡು ಅದರಲ್ಲೇ ಕಾಲ ಕಂಡು ನನ್ಗಾದ್ರೆ ನಾನು ಹೊಲ್ದಲ್ಲಿ ಒಂದಿಷ್ಟು ಮಾಡ್ತಾ ಇದ್ದಲ್ಲ ಈಗ ನಾನು ಅದನ್ನೇ ಹೇಳಕ್ ಬಂದೆ ನನ್ಗೆ ಈಗ ಹೇಳಪ್ಪ ಈಗ ಅದೇನೋ ಎರಡ್ ತರ ಐತಂತಲ್ಲಪ್ಪ ಪೂರ್ವ ಬರ್ಕೊಂಡು ಕನ್ನಡಕ ತಂದಿಲ್ಲ ಅನ್ಸ್ತದೆ ಕಾಣದಿಲ್ವ ಕಾಣಿ ಪಕ್ಷ ಪಕ್ಷದ ಪಕ್ಷ ಓ ಈಗ ವಯಸ್ಸಾಯ್ತಾ ಆಯ್ತಾ ನಮ್ಗೂ ಕಣ್ಣು ಸಿಯ ಮಂಜು ಮಂಜು ಆಯ್ತದೆ ಬರ್ಕೊಂಡಾಗ ಸರಿಯಾಗಿ ಆತ್ರದ ಬರ್ಕೊಂಡ್ಬಿಟ್ಟಲ್ಲ ಚಂದ್ರಣ್ಣ ಅದು ನನ್ನ ಹ್ಯಾಂಡ್ ರೈಟಿಂಗ್ ನನ್ನ ಬರವಣಿಗೆ ನಂಗೆ ಗೊತ್ತಾಯ್ತಾ ಗಜಬಿಜಿ ಬರ್ಕೊಂಡ್ಬಿಟ್ಟಿದ್ದೆ ಹೇಳಪ್ಪ ನೀನು ಇಲ್ಲ ಅಂದ್ರೆ ಇವನು ಆಕೆ ಏನೋ ಮಾಡಿ ಮಡಿಕೊಂಡವಳೆ ಅದನ್ನ ಎತ್ಕೊಂಡು ಹೋಗವ ಅಂತ ಇವನು ಶುರು ಮಾಡ್ತಾನೆ ಹೇಳ್ತೀನಿ ಕಮಲಕ್ಕ ಏನ್ ಮಾಡಿದಳು ಅಂತ ಫಸ್ಟ್ ಇದು ಹೇಳಪ್ಪ ಅಲ್ಲ ಏನ್ ಗೊತ್ತಾ ಏನೇ ಯಾವ್ದೇ ಕೀಟ ಆದ್ರೂ ಕೂಡ ಅದು ಕೀಟವ ರೋಗ ಅಂದ್ರೆ ಹುಳುಗಳು ಕಾಣಿಸ್ಕೊತವೆ ಹುಳುಗಳಿಗೆ ಹೊಡಿಬೇಕಾ ಇಲ್ಲಾದ್ರೆ ಬೇರೆ ತರದ ಕಣ್ಣು ಕಾಣಿಸ್ಕೊಳ್ಳೋದ್ರಿಂದ ಸೂಕ್ಷ್ಮ ಜೀವಿಯಿಂದ ರೋಗ ಆಡ್ತವೆ ಅದ ಅಂದ್ಬಿಟ್ಟು ಅದನ್ನ ತಿಳ್ಕೊಬೇಕು ಈಗೇನಾಗ್ಬಿಟ್ಟೈತಿ ಅಂದ್ರೆ ನಮಗ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅನುಭವಸ್ರು ಇರ್ತಾರೆ ಹೇಳ್ತಾರೆ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಮೊಬೈಲ್ ನಲ್ಲಿ ಎಲ್ಲ ಸುಮಾರು ಈ ಆಪು ಗೀಪು ಅಂತೆಲ್ಲ ಬಂದ್ಬಿಟ್ಟವೆ ಈಗ ನಾನು ಮೆಣಸಿಗೆ ಗಿಡಕ್ಕೆ ಅದೇ ಮಾಡ್ದೆ ಅದು ಹುಳ ಹೊಟ್ಬಿಟ್ಟಿತ್ತು ಹುಳಕ್ಕೆ ಮಾಡಿದೆ ಅದು ಗಿಡದ್ದು ಯಾವ ತರ ತಿಂದದೆ ಏನು ಅಂದ್ಬಿಟ್ಟು ನಾಲ್ಕು ಮೆಣಸಿಗೆ ಗಿಡದ ಫೋಟೋ ಹೊಡೆದೆ ಫೋಟೋ ಹೊಡೆದ್ಬಿಟ್ಟು ಆಮೇಲೆ ಯಾವ ಉಳಿದ್ದು ಅಂದ್ಬಿಟ್ಟು ಅದೊಂದು ಫೋಟೋ ಹೊಡೆದೆ ಅದಕ್ಕೆ ಕಳಿಸ್ದೆ ಸುಮ್ನೆ ಅದು ಕೊಡ್ತದೆ ಯಾರಿಗೆ ಅಂತ ಅದೆಲ್ಲ ವಿಜ್ಞಾನಿಗಳು ನೋಡ್ತಿರ್ತಾರೆ ಅಲ್ಲಿ ಆಪ್ನ ಯಾವ ರೈತರು ಏನಾಗವ್ರೆ ಏನ್ ಮಾಡ್ತಾವ್ರೆ ಅಂತ ಆ ವಿಜ್ಞಾನಿಗಳು ನೋಡಿ ಅದನ್ನ ನೋಡ್ಬಿಟ್ಟು ಅವರು ತಕ್ಷಣ ನನಗೆ ಹಿಂದಕ್ಕೆ ಇಂತಿಂತ ಔಷಧಿ ಹೊಡಿಬೇಕು ಅಂತ ಕಳಿಸ್ಬಿಟ್ರು ಚಂದ್ರಣ್ಣ ಅರ್ಧ ಗಂಟೆನು ಇಲ್ಲ ಸ್ಟೇಟಸ್ ಹಾಕೊಂಡ್ಬಿಟ್ಟಿದ್ದೇನೋ ಅಂತ ಅನ್ಕೊಂಡ್ಬಿಟ್ಟು ಶುಭೋದಯ ಅಂತ ಶುಭೋದಯ ಅಂತ ಆಗ ಅದು ಬೆಳೆ ಚೆನ್ನಾಗಿ ಬರ್ತದಲ್ಲ ಆಗ ಹಾಕತೀನಿ ಅದ ಹೋಗಿಡ್ದಿರೋ ಗಿಡ ನೋಡೋದು ಅದು ಮೆಣಸಿಗೆ ಗಿಡ ಬೇರೆ ಈ ಪಕ್ಕಕ್ಕೆ ಟೊಮೆಟೊ ಹಾಕಿದ್ದೀನ ಇದಕ್ಕೆ ಇನ್ನು ರೋಗ ಹತ್ತಿಲ್ಲ ಆದ್ರೆ ಯಾವಾಗ ಬರ್ತದೆ ಅಂತ ಈಗ ಸುತ್ತಮುತ್ತ ಸ್ವಲ್ಪ ಶುರುವಾಗದೆ ಅದಕ್ಕೆ ಯಾವುದು ಏನು ಅಂತಂದ್ಬಿಟ್ಟು ನೋಡ್ತಾ ಇದ್ದೇನೆ ಈಗ ಮೊದಲು ಏಕದಮ್ ಒಂದೇ ಸರಿಗೆ ನಾನು ಔಷಧಿ ತಗೊಳಕ್ ಹೋಗಲ್ಲ ಈಗ ಕಳಿಸಿದ ಇಡ್ಲಿ ಅಂತ ಇಟ್ಕೊಂಡಿದ್ದೇನೆ ಅದಕ್ಕೆ ಮುಂಚೆ ಈಗ ಕಮಲಕ ಮಾಡ್ತಾ ಇತ್ತಲ್ಲ ಕಮಲಕ ಯಾವ್ದಾದ್ರು ಮೆಣಸಿಗೆ ಮೆಣಸಿನಕಾಯಿ ಎಲ್ಲ ಈ ಮೆಣಸಿಗೆ ಗಿಡಕ್ಕೆ ಮೆಣಸಿಗೆ ಗಿಡ ಹೆಂಗ ಅರಿಯೋದು ಅಂತ ನಂಗೆ ಗೊತ್ತಾಯ್ತಲ್ಲ ಏ ಅಲ್ಲಿ ಕಣ್ಣ ಈಗ ಮೆಣಸಿನ ಗಿಡಕ್ಕೆ ಆ ಎಲೆ ಎಲ್ಲ ತಿಂತ ಬತ್ತದೆ ಅಲ್ವಾ ಈಗ ಮೆಣಸಿನಕಾಯಿ ಅರಿದ್ರೆ ಗಾಡ್ ಜಾಸ್ತಿ ಈಗ ನೀನ್ ಗಿಡದ ಹತ್ರಕ್ ಹೋದ್ರೆ ಗಾಡ್ ಬಂದತ್ತ ಇಲ್ಲ ಇಲ್ಲ ಇಲ್ಲ ಹ್ಞೂ ಅದನ್ನ ಅರಿಬೇಕು ಬೇವಿನ ಸೊಪ್ಪು ಹಾಕಲ್ವಾ ಅದು ಕಹಿ ಬೆಳ್ಳುಳ್ಳಿ ಘಾಟು ಎಲ್ಲ ಸೇರ್ಕೊತದೆ ನೋಡು ಅದನ್ನ ಯಾವಾಗ ಹೊಡಿತೀವಿ ಹುಳ ಎಲ್ಲ ಕಮ್ಮಿ ಆಯ್ತಾ ಕಮ್ಮಿ ಅಂದ್ರೆ ಆ ಪ್ರದೇಶಕ್ಕೆ ಹುಳ ಬರಲ್ಲ ಅವು ಕೆಲವು ಸಾಯೋದು ಇರ್ತದೆ ಸಾಯದೇ ಇರೋದು ಇರ್ತದೆ ಹೌದು ಆಮೇಲೆ ಹೂವಿನ ಗಿಡಕ್ಕೂ ಹೊಡಿಬಹುದು ಅಲ್ಲ ಹೌದು ಹೌದು ಈಗ ಕೆಲವೊಂದೆಲ್ಲ ಏನೇನಕ್ಕೆ ಇದಕ್ಕೆಲ್ಲ ನಮ್ಗೆ ಈ ನಮ್ಮ ಮನೇಲಿ ಮಾಡ್ಕೊಳ್ಳೋಂತದಕ್ಕೆ ಆಮೇಲೆ ಇನ್ನೂ ಒಂದೈತೆ ಈ ಕೀಟನಾಶಕಕ್ಕೆ ಈ ನಮ್ಮ ಮನೆಯಲ್ಲಿ ಗೋವಿನ ಗಂಜಲ ಇಲ್ವಾ ಈ ದೇಸಿ ತಳಿ ಗಂಜಲ ಅದ್ರಲ್ಲಿ ನಾವು ಅದೇನು ಸುಬ್ಬಣ್ಣ ಅದೇನೋ ಹೇಳ್ತಾರಲ್ಲ ಏ ಕೆಲವೆಲ್ಲ ಬೇವಿನ ಹಿಂಡಿ ಕಷಾಯ ಏ ಗೋಬನ್ ತಳಿನಲ್ಲಿ ಇದ್ ಮಾಡ್ತಾರಲ್ಲ ಗಂಜಲ ಬರ್ತದಲ್ಲ ಒಂದ್ಸರಿ ಮಾಡಿ ನಂಗೆ ಕೊಟ್ಟಿದ್ರಲ್ಲ ನೀನು ಗಂಜಲ ನಂಗೆ ಕೊಳೆ ಹಾಕ್ಬಿಡೋದು ಅದು ಒಂಥರ ವಾಸನೆ ಬರ್ತದೆ ಅದಕ್ಕೆ ಒಂದಕ್ಕೆ ಹತ್ತರಷ್ಟು ಅಥವಾ ಒಂದಕ್ಕೆ ಇಪ್ಪತ್ತರಷ್ಟು ನೀರ್ ಹಾಕ್ಬೋದಲ್ಲ ಗಿಡ ಸುಟ್ಟೋಯ್ತದೆ ಅದನ್ನ ಒಡಿಬೇಕು ನೋಡು ಕಮಲಕ್ಕ ಸುಬ್ಬಣ್ಣ ನಮ್ ಏಮಣ್ಣಂಗೆ ಗಂಟ್ಲೆ ಕಟ್ಕೊಂಡ್ಬಿಟ್ಟದೆ ಏನ್ ಮಾಡಿ ಅಣ್ಣ ಎಲ್ಲ ಬಾರಾಮಿ ಪಕ್ಷದ ಜೀವಾಮೃತ ಮಾಡ್ಕೊಂಡಿದ್ಯಾ ಜೀವಾಮೃತ ಅನ್ಕೊಂಡೆ ಇಲ್ಲ ನನ್ ಬಾಯಿಗೆ ಬಂತು ಗಂಟ್ಲು ಕಟ್ಕೊಬಿಟ್ಟದೆ ಎಲ್ಲ ತಿಂಡಿ ಪಾಂಡಿ ತಿಂದು ಎಣ್ಣೆ ಜೀವಾಮೃತ ಗಿಡಕ್ಕೆ ಹೊಡಿಯಲ್ಲ ನೀರ್ ಜೊತೆ ಬಿಡೋದು ಕಮಲಕ್ಕ ಮಂದ ಆಗ್ಬಿಟ್ಟವ್ ನಮ್ಮ ಏಮಣ್ಣ ಈಗ ಅದೇನೋ ಹೇಳ್ತಾರಲ್ಲಪ್ಪ ಉದಯ ಪೂರ್ವ ಉದಯೋತ್ತರ ವಸಿ ಹೇಳು ಅದೇನೋ ವಸಿ ತಿಳ್ಕೊಳ್ಳಿ ಇವನು ಕೇಳ್ತೀವಿ

ಇವರು ಸ್ಕೂಲ್ಗೆ ಮಕ್ಕಳಿಗೆಲ್ಲ ಮಿಠಾಯಿ ಕೊಡ್ಬೇಕು ಅಂತ ಹೇಳಿದ್ರು. ಮಿಠಾಯಿ ಎಲ್ಲ ತಗೊಂಡೋದ್ರಂತೆ ಇವನ್ನೆಲ್ಲ, ಯಾರ ಇವನ್ ಸ್ನೇಹಿತ, 100 ಮಿಠಾಯಿ ಕಳಿಸಿದ್ರು. ಇವ್ರು 10 ಜನ ಕೊಟ್ರು, ವಾಪಸ್ ಬಂದರು. ಕೇಳಿದ್ರು ಯಾರು ಎಲ್ರಿಗೂ ಮಿಠಾಯಿ ಕೊಟ್ಟಿಲ್ವ ಅಂತ. ಇವ್ರೇನು ಮಾಡಿದ್ರು, ಆ ಮೇಷ್ಟ್ರ ಹತ್ರ ಕರ್ಕೊಂಡು ಹೋಗಿ, ಕೊಟ್ಟಿಲ್ವ ನಿನಗೆ ಅಂತ 10 ಜನ ಕೊಟ್ಟಿದ್ರು. ಹೇ ಬಿಡು, ಎಲ್ಲಿ ಮತ್ತೆ ಈ 10 ಜನ ಕೊಟ್ಟವ್ರೆ ಅಂದಮೇಲೆ ಎಲ್ರಿಗೂ ಕೊಟ್ಟಿರ್ತಾರೆ ಅಂತ. ಈ ಲೆಕ್ಕಾಚಾರಕ್ಕೆ ಒಂದು ನಾವು ಕೀಟಗಳಿಗೆ ಕನ್ಫ್ಯೂಸ್ ಮಾಡೋದು. ಈಗ ಏನು ಮಾಡೋದು, ಒಂದು ಬೆಳೆ ಕ್ಷೇತ್ರ ಇರ್ತದೆ 1 ಎಕರೆ ಅಂತ ಇಟ್ಕೋ, ಅಲ್ಲಿ ಏನೋ ಒಂದು ಬೆಳೆ ಬೆಳೆದಿರ್ತದೆ, ಕೀಟಗಳು ದಾಳಿ ಇಡ್ತವೆ, ಕೀಟಗಳಿಗೆ ದಿಕ್ ತಪ್ಪಿಸೋದು ಅಂದರೆ ಚೆಂಡು ಗಿಡಗಳು ಹಾಕೋದು, ಹಳದಿ ಬಣ್ಣ ಏನಾಗುತ್ತೆ ಅಲ್ಲಿ ಹೋಗೋ ಕೀಟಗಳೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತವೆ. ಈಗ ನೀನು ಔಷಧಿ ಹೊಡಿಬೇಕಾಗಿರೋದು ಮುಖ್ಯ ಬೆಳೆ ನೀನು ಮರ್ತೆ ಬಿಡ್ಬೋದು, ಎಲ್ಲ ಕೀಟಗಳು ಇಲ್ಲಿರ್ತವಲ್ಲ ಇವಕ್ಕೆ ಒಂದು ಔಷಧಿ ಹೊಡೆದ್ರೆ 10 ಹತೋಟಿ ಅಲ್ಲೇ ಆಗ್ಬಿಟ್ಟಿರ್ತದೆ. ಅಂದ್ರೆ ನಾವು ಹಾಕಿದ್ದು 10 ಜನಕ್ಕೆ, ಆದ್ರೆ ಪರಿಣಾಮ ಬೀರಿದ್ದು 50 ಜನಕ್ಕೆ 100 ಜನಕ್ಕೆ ಹೆಂಗಿರ್ತದೋ ಹಂಗೆ. ಅದನ್ನ ಏನ್ ಮಾಡ್ತಾರೆ, ಬಲೆ ಅಂದ್ರೆ ಅವುಗಳಿಗೊಂದು ಬಲೆ ಹಾಕಿ ಇಲ್ಲಿ ಸೆಳೆದು ಹತೋಟಿ ಸುಲಭ ಮಾಡ್ಕೊಳಕ್ಕೆ. ಈ ತರಕಾರಿ ಬೆಳೆಗಳಿಗೂ ಹಂಗೇನೆ, ಎಲೆಕೋಸ ಎಲ್ಲ ಬೆಳೀತಾರಲ್ಲ ಪಕ್ಕ ಚೆಂಡು ಆಗ್ತಾರೆ. ಚೆಂಡು ಏನು ಬರ್ಲಿಲ್ವಾ, ಚೆಂಡು ಒಂದು ಅವನಿಗೆ ಒಂದು ಉಪ ಉತ್ಪನ್ನ, ಅದರಿಂದ ಬರುವಂತ ಆದಾಯ ಬಂತ. ಬರೀ ಆ ಚೆಂಡು ಹೊಡ್ಕೊಂಡ್ರೆ ಸಾಕವನು, ಅಲ್ಲಿಗೆ ಹೋಗೋದೆಲ್ಲ ಅರ್ಧಂಬರ್ಧ ಇಲ್ಲೇ ಸಿಕ್ಕಾಕೊಂಡ್ಬಿಡ್ತವೆ. ಅದಕ್ಕೆ ಅದು ಟ್ರ್ಯಾಪ್ ಕ್ರಾಪ್ ಅಂತ ಹೇಳ್ತಾರೆ. ಸುಮಾರು ಬೆಳೆಗಳಿಗೆ ವಿಜ್ಞಾನಿಗಳು ಆ ಥರದ್ದು ಅಂದರೆ ಅದೇ ಸಮಯಕ್ಕೆ ಬರುವಂಥ ಕೀಟಗಳು ಅವುಗಳನ್ನು ಸೆಳೀಬಲ್ಲಂತಹ ಈ ಸಾಮಾನ್ಯಗಳು ಅವುಗಳು ಈ ಹೂವಿನ ಗಿಡಗಳೇ ಆಗಿರ್ತವೆ. ಇಲ್ಲ ಅಂದರೆ ಈಗ ಸಾಸಿವೆಯನ್ನು ಕೆಲವು ಕಡೆ ಬಳಕೆ ಮಾಡ್ತಾರೆ, ಯಾಕೆ ಅಂದರೆ ಅದು ಹಳದಿ ಬಣ್ಣದ ಹೂ ಬಿಡುತ್ತೆ ಸಾಸಿವೆ ಗಿಡ, ಅದರ ವಾಸನೆಗೆ ಆ ಬಣ್ಣಕ್ಕೆ ಆಕರ್ಷಣೆಯಾಗಿ ಅಲ್ಲಿಗೆ ಹೋಗೋ ಕೀಟಗಳೆಲ್ಲ ಇಲ್ಲೇ ವಸಿ ಬಂದು ಕೂತ್ಬಿಟ್ಟು ಹೋಗವ ಅಂತ ಇಲ್ಲಿ ಬಂದು ಬರ್ತವೆ. ಹಂಗಾಗಿ ಅರ್ಧಂಬರ್ಧ ಹತೋಟಿ ಆಯ್ತದೆ. ನಾನು ಹೇಳಕ್ ಹೊರಟಿದ್ದು ಹೆಂಗೆ ಅಂದರೆ ಈ ಕೀಟನಾಶಕಗಳ ಬಳಕೆ ಕೊನೆ ಆಯ್ಕೆ ಆಗಬೇಕು. ಕಮಲಕ್ಕ ನೀನೇ ಹೇಳವ, ಈಗ ಕಷಾಯ ನೀನು ಹೆಂಗ್ ತಿಳ್ಕೊಂಡೆ, ಹೆಂಗ್ ಮಾಡಿದೆ, ಏನೆಲ್ಲ ಮಾಡ್ತಿದ್ದಿ ವಸಿ ಹೇಳು. ಇವಳನ್ನು ಏನಾದ್ರು ಟ್ರೈನಿಂಗ್ಗೆ ಕಳಿಸ್ಬಿಟ್ಟಿದ್ಯಾ ನಮ್ಮ ಹೇಳಿದ್ದು? ನಾನು ಆ್ಯಪ್ ನೋಡು, ಮುಂದೆ ಆ್ಯಪ್ ನೋಡಿ ಕಲ್ತ್ಕೊಂಡವಳೆ. ಅಲ್ಲ ಕಣ್ ಸುಬ್ಬಣ್ಣ, ಎಲ್ಲಾರು ಟ್ರೈನಿಂಗ್ಗೆ ಕಳಿಸ್ತಿದ್ದೆ, ನನ್ ಯಾಕೆ ಟ್ರೈನಿಂಗ್ಗೆ ಕಳಿಸೋದಿಲ್ಲ? ನಿನಗೆ ವಸಿ ನಾನೇ ಟ್ರೈನಿಂಗ್ ಕೊಡಮ್ಮ ಅಂತ. ಯಾರಾದ್ರೂ ಒಬ್ರು ತಿಳ್ಕೊಂಡ್ರೆ ಸಾಕಲ್ಲಣ್ಣ, ಉಳಿದವ್ರಿಗೆ ಹೇಳ್ಕೋಬಹುದು. ಇಲ್ಲ ಕವ್ವ, ಎಲ್ಲರೂ ತಿಳ್ಕೋಬೇಕು ಅಲ್ವಾ. ನನ್ನ ಒಂಥರ ಮಲ್ತಾಯಿ ಧೋರಣೆ ತರ ನೋಡ್ತಾ ಇದೀರಿ ಅಂತ ಅನ್ಸೋದಿಲ್ವಾ ನನಗೆ? ಬಿಡಪ್ಪ, ಎಲ್ಲ ಚಂದ್ರಣ್ಣನ್ಗೆ ಟ್ರೈನಿಂಗ್ ಕೊಟ್ರೆ ಪ್ರಯೋಜನ ಏನು? ನಾವಾದ್ರೂ ನಮ್ ಭೂಮಿಲೋ ಕೆಲಸ ಮಾಡ್ತೀವಿ, ತಾನೋ ತಾನೋ ಅಂತ ಕಲ್ತಿರೋ ನಾಕ್ ಆಡಾಡ್ಕೊಂಡು ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಅಲ್ಲಿಗೆ ಅಲ್ಲಿಗೆ ಉಂಟಾಯ್ತಾನೆ. ಯಾವತ್ತಾರ ಅವ್ನ ಜಮೀನ್ ಒಳಗಡೆ ಕೆಲಸ ಮಾಡೋದ್ ನೋಡಿದೀವಿ? ಇರ್ಲಿ ಬಿಡು, ಈಗ ಅವನ್ ಕೆಲಸ ಮಾಡದೆ ಹೋದ್ರೆ ಪರವಾಗಿಲ್ಲ. ನಮ್ಮಲ್ಲಿ ಮಾಸ್ಟರ್ ಟ್ರೈನರ್ ಅಂತ ಇರ್ತಾರೆ. ಈ ಕೆಲವೆಲ್ಲ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ಒಂದು ಹೊಸ ಕಾರ್ಯಕ್ರಮ, ಹೊಸ ವಿಚಾರ, ಹೊಸ ತಂತ್ರಜ್ಞಾನ ಎಲ್ಲ ಅಳವಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ, ಎಲ್ಲರನ್ನು ಕರೆಯಕ್ ಆಗಕ್ಕಿಲ್ಲ, ಮಾಸ್ಟರ್ ಟ್ರೈನರ್ನ ಕರೆದ್ಬಿಡ್ತಾರೆ. ಅವ್ರ ಜವಾಬ್ದಾರಿ ಏನ್ ಗೊತ್ತಾ, ಅಲ್ಲಿ ಏನ್ ನಡೆಯುತ್ತೆ ಅದ ಸಂಪೂರ್ಣವಾಗಿ ತಿಳ್ಕೊಂಡು ಯಾವುದೇ ಅನುಮಾನಗಳಿಲ್ಲದೆ ಎಲ್ಲ ಮಾಹಿತಿನೂ ತಿಳ್ಕೊಂಡು ಬಂದು ಅವರೊಂದು 100 ಜನಕ್ಕೆ ಟ್ರೈನಿಂಗ್ ಕೊಡ್ಬೇಕು. ಅಂದ್ರೆ ನೀನು ಮಾಸ್ಟರ್ ಸುಬ್ಬಣ್ಣ? ಅಲ್ಲ, ನಿನ್ನ ಮಾಸ್ಟರ್ ಟ್ರೈನರ್ ಮಾಡಿ ಮಡಿಬಿಡ್ತೀವಿ. ನೂರು ಜನಕ್ಕೆ ತರಬೇತಿ ಕೊಡುವಂತ ನಾನು ಪದ ಹೇಳ್ಕಂಗ್ ಕೊಡ್ತೀನಿ. ಇಳವ ನಮ್ಮ ಮೇಮಣ್ಣಂತವ್ರು ನಿದ್ದೆ ಮಾಡೋದಿಲ್ಲ. ಪದ ಇಚಾರ ಹೇಳ್ತಿದ್ರೆ ನಿದ್ದೆ ಮಾಡಕ್ಕಿಲ್ಲ, ಚೆನ್ನಾಗಿ ಕೇಳಿಸ್ಕೋತಾರೆ ಅವರು. ಟ್ರೈನರ್ ಅವರು ಎಲ್ಲ ವಿಚಾರ ಬಿಟ್ಬಿಟ್ಟು ಬರೀ ನಿನ್ ಪದ ಇಟ್ಕೊಂಡು ನಿನ್ನಿಂದನೆ ಅವರು ಮಾತಾಡ್ಬೇಕಾದ್ರೆ ನಿದ್ದೆ ಮಾಡೋದು, ಪದ ಆಡ್ದಾಗ ಎತ್ ಕೂತ್ಕೊಳ್ಳೋದಾಯ್ತದೆ. ಇಲ್ಲ ಇಲ್ಲ ಬಿಡು, ನಮ್ ಏಮಣ್ಣ ಇನ್ ಮುಂದಂಗ್ ಮಾಡೋದಿಲ್ಲ ಬಿಡು. ಅಲ್ಲ ನನ್ಗೆ ನಮ್ಗೆ ಯಾಕೆ ಕಲಿಬೇಕು ಅಂದ್ರೆ ನಾನು ಅದ್ರ ತಿಳ್ಕೊಂಡು ಮಾಡ್ಬೇಕಾಗದೆ. ಅದರಿಂದಾಗಿ ನಾನು ಚೂರ ಇವಕ್ಕೆಲ್ಲ ಸುಬ್ಬಣ್ಣಕ್ಕೆ ಎಷ್ಟೋ ಸರಿ ಕರೆದಿಲ್ಲ ನಾನೇ, ಎಷ್ಟೋ ಸರಿ ಪೇಪರು ಗೀಪರು ಈ ಮೊಬೈಲಲ್ಲಿ ಬರೋವೆಲ್ಲ ಸುದ್ದಿಗೆ ನಾನೇ ಹೇಳ್ತೇನೆ ಇಂಥ ಕಡೆ ಅದೊಂದು ಏನೋ ಹಿಂಗೆ ವಿಚಾರ ಹೇಳೋರಂತೆ ಅಂತ ಅಂದ್ಬಿಟ್ಟು. ಈಗ ನನಗೆ ಆಸಕ್ತಿ ಯಾಕೆ, ನಾನು ಜಮೀನಲ್ಲಿ ಮಾಡ್ಬೇಕಲ್ಲಣ್ಣ, ಈಗ ಇಂಥವನ್ನೆಲ್ಲ ತಪ್ಪಿಸ್ಕೋಬೇಕಲ್ಲ, ನಾನು ಖರ್ಚು ಕಂದಾಚಾರ ಎಲ್ಲ ಕಡಿಮೆ ಮಾಡ್ಕೋಬೇಕಲ್ಲ, ಇಲ್ದ್ರೆ ಔಷಧಿಗೆ ಹೊಡೆದು ಗೊಬ್ಬರ ಹಾಕಿ ಇಲ್ಲೇ ಖರ್ಚು ಹಾಕ್ಬಿಟ್ರೆ ನನಗೆ ಬೆಳೆ ತಗೊಂಡು ಮಾರಿ ನನ್ನ ಲಾಭ ಏನು ಮಾಡೋಣ? ಈಗ ನೀನು ಏನೇ ಮಾಡು, ನಾನು ಹೇಳದ್ನಲ್ಲ ಆ ಥರ ಮಾಡಕ್ ಹೋಗ್ಬೇಡ. ನೀನು ಖರ್ಚು ಕಂದಾಚಾರ ಅಂತ ಈಗ ಮಾಸ್ಟರ್ ಟ್ರೈನರ್ ಅವನೇ, ನೀನ್ ಕೇಳ್ಕೊಂಡೆ ತಾನೇ.

ಈ ಉದ್ಯಮದಲ್ಲಿರುವ ಉನ್ನತ ವೈದ್ಯಾಧಿಕಾರಿಗಳನ್ನು ಅಥವಾ ವಿಶೇಷ ತಜ್ಞರನ್ನು ನಾವು ಕರೆಸಿ ಅವರಿಂದ ಪಶುವೈದ್ಯರಿಗೆ ಕುಕ್ಕುಟ ಉದ್ದಿಮೆಯಲ್ಲಿ ನಡೀತಿರುವ ಹೊಸ ಹೊಸ ಪ್ರಯೋಗಗಳು ನಾನು ಅವರಿಗೆ ತಿಳಿಸ್ತೇನೆ. ಅವರವ್ರಿಗೆ ಇದು 2 ದಿವಸಗಳ ಒಂದು ಕಾರ್ಯಕ್ರಮ. ಈ 2 ದಿವಸಗಳಲ್ಲಿ ನಮ್ಮ ಕಾಲೇಜಿನಿಂದ ಪ್ರಾಧ್ಯಾಪಕರು ನಾವು ಕರೆಸ್ಕೊ ಅವರಿಂದ ನಾವು ಅವ್ರಿಗೆ ಹೊಸ ವಿಷಯಗಳ ಬಗ್ಗೆ ಅವ್ರಿಗೆ ಅರಿವು ಮಾಡಿಕೊಡ್ತೇವೆ. ಜೊತೆಗೆ ಕುಕ್ಕುಟ ಮಾಧ್ಯಮದಲ್ಲಿ ಕುಕ್ಕುಟ ಉದ್ಯಮದಲ್ಲಿ ತೊಡಗಿರುವಂಥ ದೊಡ್ಡ ಉದ್ಯಮಿಗಳನ್ನು ಕರೆಸಿ ಅವರಿಂದ ಸಹ ನಾವು ಪಶುವೈದ್ಯರಿಗೆ ಕುಕ್ಕುಟ ಒಂದು ಉದ್ಯಮ ಬಗ್ಗೆ ಪರಿಚಯ ಮಾಡಿಕೊಡ್ತೇವೆ. ಇದಲ್ಲದೇ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ BPL ಪಟ್ಟಿಯಲ್ಲಿರುವಂಥ ರೈತ ಮಹಿಳೆಯರು ಅಥವಾ ನಿರುದ್ಯೋಗ ಯುವಕ ಯುವತಿಯರಿಗೆ ಮುಖ್ಯವಾಗಿ ನಾವು ಈ ಕುಕ್ಕುಟ ಕಿತ್ತಲ ಕೋಳಿಯ ಬಗ್ಗೆ ಹೆಚ್ಚಿನ ತರಬೇತಿ ನಾವು ಕೊಡ್ತಾ ಇದ್ದೇವೆ. November 23 ಬುಧವಾರ ತೋಟಗಾರಿಕೆ ಬೆಳೆಗಳ ಕೃಷಿ ಹಾಗೂ ಮೌಲ್ಯವರ್ಧನೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಹನುಮಂತಪುರ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಪ್ರಗತಿಪರ ಕೃಷಿ ಮಹಿಳೆ ಶ್ರೀಮತಿ ವಸಂತಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ November 24 ಗುರುವಾರ. ಈಗ ತರೀಕೆರೆಯಿಂದ ಅಡಕೆ ಗಿಡ ತಂದೆ ಸರ್, ತರೀಕೆರೆಯಿಂದ ತಂದು ಅಡಕೆ ಗಿಡ ಹಾಕಿದೆ. ಮತ್ತೆ ನಾನೇ ಬೇರೆ ಕಡೆ ತೋಟದಲ್ಲಿ ತೆಂಗೆಲ್ಲ ಹಾಕ್ಬೇಕಾದ್ರೆ ನಂದು ಹೊಸದಾಗಿ ಜಮೀನ್ ತಗೊಂಡ ಮೇಲೆ ನಾನೇ ಆ ಗಿಡಗಳನ್ನ ಕಾಯಿನ ಆಯ್ಕೆ ಮಾಡಿ ತಂದು ನಾನೇ ಗಿಡ ಮಾಡಿ ನಾನೇ ಹಾಕಿರೋ ತೆಂಗೆಲ್ಲ. ಆಯ್ಕೆ ಮಾಡ್ಬೇಕು ಇಷ್ಟು ವಯಸ್ಸಿನ ಮರ ಅಂತ ಸರ್? 50 ವರ್ಷ ಇರಬೇಕು ಸರ್ ಆ ಗಿಡಕ್ಕೆ. ಆ ಗಿಡ ನೀವೇ ಹೋಗಿ ನೋಡ್ತಿದ್ರಿ? ನೋಡ್ತಿದ್ವಿ, ನೋಡಿ ನಾನು ಅಲ್ಲೇ ಪರ್ಚೇಸ್ ಮಾಡೇ ತಗೋಬರ್ತಿದ್ದೆ. ಇಷ್ಟು ವರ್ಷ ಆಗಿದೆಯಾ ಏನು ಅಂತ ನನಗೆ ಈಗ, ಯಾಕೆಂದ್ರೆ ನಾನು ನಮ್ಮ ಮನೆಯವರು ಈಗ ಸಪ್ರೇಟಾಗಿ 5 ಎಕರೆ ಕೊಟ್ಟವರಲ್ಲ, ಅದರಲ್ಲಿ ಇರ್ತಿತ್ತು ಮರ ಇತ್ತು, ಅದು 40-45 ವರ್ಷ ಆಗಿತ್ತು. ಆ ಮರ ನೋಡಿದಾಗ ನನಗೆ ಅದಕ್ಕೆ ತೃಪ್ತಿ ಆಯ್ತಾ ಇರಲಿಲ್ಲ, ಆದರೆ ನಾನೇ ಹೋಗಿ ತಗೋಬರ್ತಿದ್ದೆ. ಮತ್ತೆ ಈಗಾಗಲೇ 50 ವರ್ಷದ ಗಿಡ ಇದೆ ನನ್ನ ಹತ್ರನೇ, ಚೆನ್ನಾಗಿರೋ ಗಿಡದಲ್ಲಿ ನಾನೇ ಈಗ ಕಾಯಿನೆಲ್ಲ ಚೆನ್ನಾಗಿ, ಅದು ಡಿಸೆಂಬರಲ್ಲೇ ತೆಗಿಬೇಕು ಕಾಯಿನ, ಆ ಬಿತ್ತನೆಗೆ ಹಾಕೋದನ್ನ ಆ ಡಿಸೆಂಬರಲ್ಲಿ ತೆಗೆದು ಅದನ್ನು ಒಂದು 15 ದಿನ ನೀರಿಗೆ ಹಾಕಿಟ್ಟು ಅದು ಮರದಿಂದ ಅದಾಗಿದ್ದು ಅದು ಬೀಳುತ್ತೆ, ನಾವು ತೆಗೆದಿಟ್ಟಿರ್ತೀನಿ, ಈಗಲೂ ತೆಗೆದಿಟ್ಟಿದ್ದೀನಿ. ಹಾಕಕ್ಕೆ ನಾವು ಸಸಿಗಳನ್ನ ಹಾಕಿ ಬೆಳೆಸಿ ನಾನೇ ಹಾಕ್ತಿದ್ದೆ, ಈಗ ಇನ್ಮೇಲೆ ನನಗೆ ಸಸಿ ಬೇಕಾಗಿಲ್ಲ, ಈಗ ಮಾರಾಟ ಮಾಡ್ತೀನಿ. November 25 ಶುಕ್ರವಾರ ಗುಣಮಟ್ಟದ ಸಸ್ಯಗಳ ಲಭ್ಯತೆ ಹಾಗೂ ಸಸ್ಯ ಕ್ಷೇತ್ರಗಳ ನಿರ್ವಹಣೆಯಲ್ಲಿ ಮೊಬೈಲ್ ಆಪ್ನ ಬಳಕೆ ಕುರಿತು ಶರತ್ ಪ್ರಕಾಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸೊ ನಿಮಗೆ ರೈತರಿಗೆ ಹೇಗೆಂದರೆ ಸರ್, ಫಸ್ಟ್ ಅವ್ರು ಇನ್ಸ್ಟಾಲ್ ಮಾಡ್ಕೊಳ್ಳೋ ತಕ್ಷಣ ಅವ್ರ ಭಾಷೆ ಸೆಲೆಕ್ಟ್ ಮಾಡಬೇಕು. ಸೊ ಅವ್ರು ಕನ್ನಡ ಸೆಲೆಕ್ಟ್ ಮಾಡಾದ್ಮೇಲೆ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಮಾಡ್ತಾರೆ. ಲಾಗಿನ್ ಮಾಡಿದ್ಮೇಲೆ ನಮ್ಮ ಆ್ಯಪಲ್ಲಿ ಇರೋದು ಬರೀ 3 ಸೆಕ್ಷನ್. ಮೂರು ವಿಭಾಗದಲ್ಲಿ ಏನಂದರೆ, ಫಸ್ಟ್ ವಿಭಾಗದಲ್ಲಿ ಮಾರ್ಕೆಟ್ ಅಂತ ಇದೆ, ಅದರಲ್ಲಿ ಏನಂದರೆ ಅವರು ನರ್ಸರಿ ಲಿಸ್ಟ್ನ ನೋಡ್ಬೋದು. ಸೊ ಅದರಲ್ಲಿ 2 ಥರ ಇದೆ, ನೀವು ನರ್ಸರಿ ಹೆಸರು ಮೇಲೆ ಸರ್ಚ್ ಮಾಡ್ಬೋದು ಅಥವಾ ಪೈರ್ನ ತಳ್ಳಿ ಮೇಲೆ ಸರ್ಚ್ ಮಾಡ್ಬೋದು. ಈಗ ಟೊಮ್ಯಾಟೊ ಸಾಹು ಅಂತ ನೀವು ಸರ್ಚ್ ಮಾಡಿದ್ರೆ ಅದರದಷ್ಟು ಲಿಸ್ಟ್ ತೋರಿಸುತ್ತೆ. ಬಟ್ ನೀವು ಅದರಲ್ಲಿ ನರ್ಸರಿಗೆ ನಮ್ದು ಯಾವುದೋ ತಿಬ್ಬಾದೇವಿ ನರ್ಸರಿ ಅಥವಾ ವಿನಾಯಕ್ ನರ್ಸರಿ ಅಂತ ಸರ್ಚ್ ಮಾಡಿದ್ರೆ ಎಲ್ಲ ವಿನಾಯಕ್ ನರ್ಸರಿಗೆ ಯಾವ್ದಾದ ಇದೆಯೋ 100 ಕಿಲೋಮೀಟರ್ ಅವ್ರದ್ದೆಲ್ಲ ಲಿಸ್ಟ್ ತೋರಿಸುತ್ತೆ. ಆ ಥರ ಈಗ ನೆಕ್ಸ್ಟ್ ನಾವು ಏನು ಬಿಲ್ಡ್ ಮಾಡಿದೀವಿ ಅಂದರೆ ನಿಮ್ಮ ನರ್ಸರಿ ಓನರ್ ಹೆಸರು ಮೇಲೆ ಸರ್ಚ್ ಮಾಡ್ಬೋದು. ಈಗ ನಿಮ್ಗೆ ಯಾರೋ ಮೋಹನ್ ಅಂತ ಗೊತ್ತಿದ್ದಾರೆ, ಅವ್ರು ಮೋಹನ್ ಅಂತ ನೋಡಿದ್ರೆ ಅವ್ರ ಲಿಸ್ಟಲ್ಲೇ ತೋರಿಸುತ್ತೆ. ಸೊ ಅದು ಭಾಳ ಈಸಿ ಆಗಿದೆ. ಸೆಕೆಂಡ್ ವಿಭಾಗದಲ್ಲಿ ಎನ್ಕ್ವೈರೀಸ್ ಅಂತಿದೆ ಸರ್. ಅದರಲ್ಲಿ ಏನಂದರೆ ನಿಮ್ಗೆ ಸೇಮ್ ನಿಮ್ಮ ಕಾಲ್ ಲಿಸ್ಟ್ ಬರುತ್ತಲ್ಲ, ನೀವು ಕಾಲ್ ಮಾಡಿದ್ದು ಮಿಸ್ ಕಾಲ್ ಅದು ಆ ಥರ ಏನಂದರೆ ನೀವು ಯಾವ್ಯಾವ ನರ್ಸರಿಗೆ ರೀಸೆಂಟಾಗಿ ಕಾಲ್ ಮಾಡಿದ್ರಿ, ಅವ್ರು ಯಾವಾಗ ಕಾಲ್ ಬ್ಯಾಕ್ ಮಾಡಿದ್ರು, ಆ ಫೇವ್ರೇಟ್ ಲಿಸ್ಟ್ ಅದ್ರಲ್ಲಿ ತೋರಿಸುತ್ತೆ. November 26 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ನಮ್ಮ ರಾಜಣ್ಣ ಅದನ್ನ ನೋಡ್ಬಿಟ್ಟು ಏನ್ ಅನ್ಕೊಂಬಿಟ್ಟ ಗೊತ್ತಾ, ಈ ಬೂದಿಲಿ ಇದು ಕುಂಬಳಕಾಯಿ ಬಿತ್ತನ ಮೆರೆದ್ಬಿಟ್ಟು ಯಾವ್ದು ಗ್ವಾಡೆಗೋ ಗಿಡಗೋ ತಟ್ಬಿಟ್ಟು ಒಣಗಾದ್ಮೇಲೆ ತಿನ್ಕತ್ತಲ್ಲ ಅದು ಅಂತ ಬಾಯಿಗೆಸ್ಕೊಂಬಿಟ್ಟಿಲ್ವಾ ಬೀಜ ಹೆಂಗಿತ್ತ ನೋಡ್ತಿದ್ದಂಗ ಗೊತ್ತಾಗತ್ತದ, ಅದ ಹತ್ರ ಹೋದ್ಮೇಲೆ ತನ್ ಗೊತ್ತಾದ್ರು ಬರೀ ಜಗಳ ಬಾಯಿ ಚಂದ್ರಣ್ಣ ಅವ ನಿನ್ ಗಂಟ್ಲ ನಿಂತೋಗದೆ ಅಂತ ನಮ್ಗೂ ನಿಂತೋಗಿದ್ದದ. ಈಗ ವಸಿ ನೋಡ್ಬೇಕು ಬೇಡವ ನಮೀಗ ನಡೆಯಪ್ಪ ಮುಂದಿನ ಇದಕ್ಕೆ ಹೋಗವ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.